ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮಣ್ಣಿನ ಸಂರಕ್ಷಣೆ ಕುರಿತು ಶಿರಸಿ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶಿವಕುಮಾರ್ ಕೆಎಂ ಅವರೊಂದಿಗೆ ಸಂದರ್ಶನ. ಹೀಗೆ ನಮ್ಮ ಜೊತೆಯಲ್ಲಿ ಶಿವಕುಮಾರ್ ಕೆಎಂ ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರು, ತೋಟಗಾರಿಕೆ ಮಹಾವಿದ್ಯಾಲಯ ಶಿರಸಿ. ಇಲ್ಲಿ ಮಣ್ಣು ಶಾಸ್ತ್ರ ವಿಭಾಗದಲ್ಲಿ ಅವರು ತಜ್ಞರು. ಹಾಗಾಗಿ ಮಳೆಗಾಲ ಅಂದ ತಕ್ಷಣ ಮಣ್ಣು ಕೊಚ್ಚಾಣಿಕೆ ಆಗೋದು ಹೆಚ್ಚಾಗಿರುತ್ತೆ. ಹಾಗಾಗಿ ಮಣ್ಣು ಕೊಚ್ಚಾಣಿಕೆ ಆಗಬಾರ್ದು, ಮಣ್ಣಿನ ಸಂರಕ್ಷಣೆ ಮಾಡಬೇಕು ಅಂತೇಳಂದ್ರೆ ಏನೇನು ಕ್ರಮಗಳನ್ನು ತೆಗೆದುಕೋಬೇಕು ಅನ್ನುವಂಥ ನಿಟ್ಟಿನೊಳಗೆ ಡಾಕ್ಟರ್ ಶಿವಕುಮಾರ್ ನಮಗೆ ಮಾಹಿತಿ ಕೊಡ್ತಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ಈ ಮಣ್ಣು ಸಂರಕ್ಷಣೆ ಅದ್ರ ಮಹತ್ವ ಏನಂತೀರಿ? ಒಂದು ಉತ್ತಮವಾದ ಪ್ರಶ್ನೆ. ಮಣ್ಣು ನಮ್ಮ ಒಂದು ನೈಸರ್ಗಿಕವಾದ ಒಂದು ಸಂಪತ್ತು. ಇವತ್ತು ಮಣ್ಣಿಲ್ಲದೆ ನಾವು ಬದುಕೋಕ್ಕಾಗಲ್ಲ. ಪ್ರತಿಯೊಂದು ಜೀವಿನೂ ಕೂಡ ಮಣ್ಣಿನಿಂದಲೇ ಉತ್ಪತ್ತಿ ಆಗೋದು, ಆಹಾರ ಉತ್ಪಾದನೆ ಆಗೋದು ಮಣ್ಣಿಂದಲೇ. ಅಂತಹ ಮಣ್ಣನ್ನು ನಾವು ಇವತ್ತು ಸಂರಕ್ಷಣೆ ಮಾಡಬೇಕಾದು ನಮ್ಮ ಎಲ್ಲರ ಆದ್ಯ ಕರ್ತವ್ಯ. ಅದರಿಂದ ಇಂತಹ ಮಣ್ಣನ್ನು ನಾವು ಈ ಕೃಷಿಗೆ ಬೆಳೆಸಿಕೊಂಡು ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಸಂರಕ್ಷಣೆಯ ಬಗ್ಗೆ ಒತ್ತನ್ನು ಕೊಟ್ಟರೂ ಕೂಡ ಇನ್ನೂ ಒತ್ತಿ ಹೆಚ್ಚು ಕೊಟ್ಟು ಈ ಫಲವತ್ತತೆಯಾದ ಮಣ್ಣನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ನಾವು ಹೇಳಿದಾಗೆ ನಮ್ಮ ಈ ಜನಸಂಖ್ಯೆ ಅನುಗುಣವಾಗಿ ನಾವು ಆಹಾರ ಬೆಳೆಯನ್ನು ಬೆಳೆಯುತ್ತೆ. ಜನಸಂಖ್ಯೆ ಜಾಸ್ತಿ ಆಯಿತು ಅಂತಂದರೆ ನಮ್ಮ ಆಹಾರ ಉತ್ಪಾದನೆ, ಬೆಳೆ ಉತ್ಪಾದನೆ ಜಾಸ್ತಿ ಮಾಡಬೇಕಿದೆ. ಬೆಳೆ ಉತ್ಪಾದನೆ ಮಾಡೋ ನಿಟ್ಟಿನಲ್ಲಿ ನಾವು ಮಣ್ಣಿನ ಆರೋಗ್ಯದ ಕಡೆ ಗಮನ ಕೊಡೋದಿಲ್ಲ. ಅದೊಂದಾಯಿತು. ಮತ್ತು ಇದ್ರ ಜೊತೆಗೆ ನಮ್ಮ ಹವಾಮಾನ ವೈಪರೀತ್ಯ ಇದರಲ್ಲಿ ಈಗ ಕಾಲ ಮಳೆಗಾಲ. ಮಳೆಗಾಲದಲ್ಲಿ ನಮ್ಮ ಭೂಮಿ ಮೇಲಿರ್ತಕ್ಕಂಥ ಮೇಲ್ಮಣ್ಣು ಮಳೆ ನೀರಿನಿಂದ ಸವಕಳಿಯಾಗಿ ಅದು ತೊಳೆದು ಹೋಗುತ್ತೆ. ನಾವು ಮೇಲ್ಮನೆಯ ಮಣ್ಣು, ಈ ಭೂಮಿ ಮೇಲೆ ಇರ್ತಕ್ಕಂಥ ಮೇಲ್ಮನೆಯ ಮಣ್ಣು ಅತಿ ಹೆಚ್ಚು ಆದ ಫಲವತ್ತತೆ ಮಣ್ಣು, ಆರೋಗ್ಯಯುತ ಮಣ್ಣು. ಅದೇ ನಮಗೆ ನಮ್ಮ ರೈತರಿಗೆ ನಮ್ಮ ದೇಶಕ್ಕೆ ಆಹಾರ ಉತ್ಪಾದನೆ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಮಣ್ಣು. ಅದನ್ನು ನಾವು ಎಲ್ಲ ಸರಿಯಾದ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿ ಸಂರಕ್ಷಣೆ ಮಾಡಿದ್ರೆ ಒಂದು ಆಹಾರ ಉತ್ಪಾದನೆಯಲ್ಲಿ ನಾವು ಸಾಧನೆ ಮಾಡಬಹುದು ಅಂತ ತಿಳಿಸ್ತೇನೆ. ಅಂದ್ರೆ ಮಣ್ಣಲ್ಲಿ ಎರಡು ತರ ಇರ್ತವ, ಉತ್ಪಾದಕ ಮಣ್ಣು ಮತ್ತೆ ಉತ್ಪಾದಕ ಇಲ್ಲದಂತ ಮಣ್ಣು. ಹಂಗೇನಾದ್ರು ನೀವು ಹೇಳಿದಾಗೆ ಮಣ್ಣಿನಲ್ಲಿ ವಿವಿಧ ರೀತಿಯ ಮಣ್ಣುಗಳಿದೆ. ಕಪ್ಪು ಮಣ್ಣು ಉತ್ಪಾದಕತೆ ನೋಡಿದ್ರೆ ನಾವು ಮೇಲ್ಮನೆಯ ಮಣ್ಣನ್ನ ಉತ್ಪಾದಕತೆ ಮಣ್ಣು ಅಂತ ಹೇಳ್ತೀವಿ. ಯಾಕೆಂದ್ರೆ ಮೇಲ್ಮನೆಯ ಮಣ್ಣಲ್ಲಿ ನಮ್ಗೆ ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳಿರುತ್ತೆ, ಅಲ್ಲಿ ಸೂಕ್ಷ್ಮಾಣ ಜೀವಿಗಳಿರ್ತದೆ, ಸಾವಯವ ಅಂಶ ಕೂಡ ಇರ್ತದೆ, ಸೂಕ್ಷ್ಮಾಣ ಜೀವಿಗಳಿಗೆ ಬೇಕಾಗತ್ತಂತ ಆಕ್ಸಿಜನ್ ಆಮ್ಲಜನಕ ಪ್ರತಿ ಜೀವ ನಾವು ಹೆಂಗೆ ಉಸಿರಾಡಬೇಕಾದ್ರೆ ಆಕ್ಸಿಜನ್ ಹೆಂಗೆ ತರಬೇಕು ಅದೇ ಥರ ಮಣ್ಣಿನಲ್ಲಿ ಮೇಲ್ಮಣೆ ಮಣ್ಣಲ್ಲಿ ಸಿಗೋದ್ರಿಂದ ಅದು ಹೆಲ್ತಿ ಸಾಯಿಲ್ ಅಂತ ಹೇಳ್ತೀವಿ, ಆಕ್ಟಿವ್ ಮಣ್ಣು ಅಂತ ನಾವು ಆಕ್ಟಿವ್ ಸಾಯಿಲ್ ಅಂತ ಹೇಳ್ತೀವಿ. ಇನ್ನು ನಾವು ಎರಡನೇ ಕೆಳಗೆ ನಾವು 31 ಅಡಿ ಆಳದ ಕೆಳಗಡೆ ಬಂತಂದ್ರೆ ಅದು ನಿರ್ಜೀವವಾದ ಮಣ್ಣು, ಅಲ್ಲಿ ಏನು ಸೂಕ್ಷ್ಮಾಣು ಜೀವಿಗಳು ಕಡಿಮೆ ಇರ್ತದೆ, ಗಾಳಿ ಅಷ್ಟೊಂದು ಆಳೋದಿಲ್ಲ, ಅಲ್ಲಿ ಉತ್ಪಾದಕತೆ ಅಷ್ಟೊಂದು ಇಲ್ಲ. ಆದರೆ ಆ ದಿಸೆಯಲ್ಲಿ ಮೇಲ್ಮನೆಯ ಮಣ್ಣನ್ನು ನಾವು ಉತ್ಪಾದಕತೆ ಮಣ್ಣು ಅಂತ ಕರಿಬೋದು ಅಂತ ಹೇಳ್ತೀನಿ. ಹಾಗಾಗಿ ಇದರ ಸಂರಕ್ಷಣೆ ಮಾಡಬೇಕು ಅಂದರೆ ಏನೇನು ಮಾಡಬಹುದು? ಸಂರಕ್ಷಣೆ ನಾವು ಮಾಡ್ಕೋಬೇಕಾಗತ್ತೆ. ನಾವು ಈ ಮಳೆಗಾಲದಲ್ಲಿ ಮಣ್ಣಿನ ಸವಕಳಿ ಆಗುತ್ತೆ ಅಂತ ಆಗಲೇ ಹೇಳಿದೆ. ಈ ಮಳೆಗಾಲದಲ್ಲಿ ನಮ್ಮ ಈ ಉತ್ತರ ಕನ್ನಡ ಜಿಲ್ಲೆ ಹೇಳಿ ಮಾಡ್ತಕ್ಕೆ ಎಲ್ಲ ಪ್ರದೇಶದಲ್ಲೂ ಕರಾವಳಿ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ. ಘಟ್ಟದ ಪ್ರದೇಶಗಳು ಕೂಡ ಮಳೆ 2,000-3,000 mm ಅಷ್ಟು ಮಳೆ ಅಂತೂ ಬಂದೇ ಬರ್ತಿದೆ. ಇಳಿಜಾರು ಪ್ರದೇಶ ಇದ್ರೆ ನಾವು ಅದನ್ನು ನಾವು ಬದುಗಳನ್ನ ಹಾಕೋಬೇಕು. ನಮ್ಮ ಬದುಗಳು ಯಾವ ಥರ ಅಂದ್ರೆ ಸ್ಲೋಪ್ ಎಷ್ಟು ಇಳಿಜಾರಿದೆ ಅದ್ರ ತಕ್ಕಾಗಿ ಹಾಕಬೇಕು. ಜಾಸ್ತಿ ಇಳಿಜಾರು ಇತ್ತು ಅಂದರೆ ಬದುಗಳನ್ನ ಜಾಸ್ತಿ ಮಾಡಬೇಕಾಗತ್ತೆ, ಅದು ಒಂದು ನಿಯಮ. ಮತ್ತೆ ನಾವು ತೋಟದ ಸುತ್ತ ಏನಾದರೂ ಇದಿತ್ತು ಅಂದರೆ ಅಲ್ಲಿ ಬಸಿಗಾಲುವೆಗಳನ್ನ ಮಾಡಬೇಕು. ಬಸಿಗಾಲುವೆಯಲ್ಲಿ ಮಾಡಿದ್ರೆ ನೀರು ಅಲ್ಲಿ ತುಂಬಿಕೊಂಡು ನಿಂತು ಏನು ಮಣ್ಣಿನ ಸವಕಳಿ ಆಗುತ್ತೆ ಅದನ್ನು ತಡಿಬೋದು. ಮತ್ತೆ ನೀರನ್ನು ಕೂಡ ಹಿಂಗೂ ಕೂಡ ಅದು ಜಾಸ್ತಿ ಆಗುತ್ತೆ, ಇದು ಒಂದು ಉಪಯೋಗ. ಮತ್ತೆ ನಾವು ಮಳೆಗಾಲದಲ್ಲಿ ಹೆಚ್ಚಿನ ಒಂದು ಬೇಸಾಯ ಕ್ರಮಗಳನ್ನ ಮಾಡಬಾರ್ದು. ಈಗ ಮಳೆಗಾಲದಲ್ಲಿ ಈಗ ಅಡಿಕೆ ತೋಟದಲ್ಲಿ ಇರ್ತದೆ, ಅಡಿಕೆ ತೋಟದಲ್ಲಿ ನಾವು ಏನಾದ್ರು ಒಂದು ಸ್ವಲ್ಪ ಇಂಟರ್ ಕಲ್ಟಿವೇಶನ್ ಅಂತ ಹೇಳ್ತೀವಿ, ಆ ತರ ಮಾಡಿದ್ರೆ ಭೂಮಿಯನ್ನು ಸ್ವಲ್ಪ ಸಡಿಲ ಮಾಡಿದ್ರೆ ಆ ಮಳೆ ನೀರಿನ ಜೊತೆ ಕೊಚ್ಕೊಂಡು ಹೋಗ್ಬಿಡ್ತಾರೆ ಮಣ್ಣು, ಫಲವತ್ತತೆ ಮಣ್ಣು. ಫಲವತ್ತತೆ ಮಣ್ಣು ನಾವು ಮೇಲ್ಮನೆಯ ಮಣ್ಣು ಹೋಯ್ತು ಅಂತಾರೆ, ನಮ್ಮ ಕೃಷಿಯ ಬೆಳವಣಿಗೆ ಖಂಡಿತವಾಗಿಯೂ ಕುಂಠಿತವಾಗಿದೆ. ಆದ್ರಿಂದ ಈ ಮೇಲ್ಮನೆಯ ಮಣ್ಣನ್ನು ನಾವು ಅತಿ ಹೆಚ್ಚಾಗಿ ಜಾಣ್ಮೆಯಿಂದ ವೈಜ್ಞಾನಿಕವಾಗಿ ಅದನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಮತ್ತೆ ಇನ್ನೊಂದು, ಮತ್ತೆ ಮಲ್ಚಿಂಗ್ ಕೂಡ ಮಾಡಬೇಕಾಗುತ್ತೆ. ಅದಾದ ನಂತರ ಮಲ್ಚಿಂಗ್ ಅಂದ್ರೆ ಗೊತ್ತಿದೆ, ನಾವು ಭೂಮಿಯ ಒದ್ದಿಕೆ. ಈ ಮಳೆಗಾಲದಲ್ಲಿ ಯಾವ ತರ ಅದನ್ನ ನಾವು ಮಾಡಕ್ಕಾಗತ್ತೆ ಅಂತ, ಮಳೆಗಾಲ ಪ್ರಾರಂಭವಾಗಕ್ಕೂ ಮುನ್ನ ನಾವು ಮಣ್ಣಿನ ನಿರ್ವಹಣೆ, ಅದರ ಮೇಲೆ ನಾವು ಒಂದು ಬೆಟ್ಟ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರತಕ್ಕಂತ ಬೆಟ್ಟ ಗುಡ್ಡಗಳ ಕಾಡಿನಲ್ಲಿರ್ತಕ್ಕಂಥ ಎಲೆಗಳನ್ನ ತಂದು ಮಣ್ಣಿನ ಅಡಿಕೆ ತೋಟದ ಯಾವುದೇ ಒಂದು ಬೆಳೆ ಭೂಮಿಯ ಮೇಲ್ಮೇಲೆ ಅದನ್ನ ಒದ್ದಿಸಿದ್ರೆ ಬಿರ್ತಕ್ಕಂಥ ಮಳೆ ಎಲೆಗಳ ಮೇಲೆ ಬಿದ್ದು ಮಣ್ಣಿನ ಒಂದು ಸವಕಳಿ ಕೂಡ ತಡೆಗಟ್ಟಬಹುದು. ಈಗ ಆಗಸ್ಟ್ ತಿಂಗಳಲ್ಲಿ ಇದ್ದೀವಿ, ಆಗಸ್ಟ್ ತಿಂಗಳ ಸ್ವಲ್ಪ ಮಳೆ ಕಡಿಮೆ ಆಗುತ್ತೆ, ಸೆಪ್ಟೆಂಬರ್ ತಿಂಗಳಲ್ಲಿ ಬಂದ್ರೆ ಇದಾಗುತ್ತೆ, ಆವಾಗ ನಮ್ಮ ಕೃಷಿ ಚಟುವಟಿಕೆಗಳಾಗುತ್ತೆ. ಅವಾಗ ಕೂಡ ನಮಗೆ ಕಾಂಪೋಸ್ಟು ಮತ್ತೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅದನ್ನು ಕೂಡ ಹೊಲ ಗದ್ದೆಗಳು ಹಾಸಿದ್ರೆ ಅದರಲ್ಲೂ ಕೂಡ ನಾವು ಮಣ್ಣಿನ ಒಂದು ಏನು ನಮಗೆ ಕಣಗಳಾಗಿರ್ಬೋದು, ಜೋಡಣೆ ಇರ್ಬೋದು, ಎಲ್ಲ ಇದಾಗಿ ಮಣ್ಣಿನ ಒಂದು ಹಿಡಿದಿಟ್ಕೊಳ್ತೇವೆ, ಕಣಗಳಲ್ಲಿ ಹಿಡಿದೆ, ಅದರಲ್ಲೂ ಕೂಡ ಒಂದು ಮಣ್ಣಿನ ಸಂರಕ್ಷಣೆ ಮಾಡಬಹುದು ಅಂತ ಈ ಮೂಲಕ ರೈತರಿಗೆ ತಿಳಿಯಪಡಿಸ್ತೇನೆ. ಮತ್ತೆ ನಮಗೆ ನೀರು ಯಥೇಚ್ಛವಾಗಿದೆ ಅಂತ ಹೇಳಿದ್ರೆ ನೀರಾವರಿ ಮಾಡುದು, ಜಾಸ್ತಿ ನೀರು ಕೊಡುವುದು ಮಾಡ್ತಾರೆ, ಅದು ಕೂಡ ಮಣ್ಣಿನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಹೌದು, ರೈತರಿಗೆ ಒಂದು ಇದಿದೆ, ನಮ್ಮ ಸಂಪತ್ತು ಜಾಸ್ತಿ ಇತ್ತು ಅಂದ್ರೆ ಯಾವ ತರ ಉಪಯೋಗಿಸಬೇಕು ಅಂತ ಹೇಳ್ತಾರೆ ರೈತರಿಗೆ, ಅಷ್ಟೊಂದು ಇದೆ ಯಾರು ರೈತರಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ. ಅದರಿಂದ ಎಷ್ಟು ಮಿತವಾಗಿ ಬಳಸಿದ್ರೆ ಒಂದು ಕೃಷಿಯಲ್ಲಿ ಯಾವುದೇ ರೀತಿಯಾದ ಒಂದು ನೀರನ್ನ ಹೇಳ್ಬೋದು, ನಾವು ನೀರಿದೆ ಅಂದ್ಕೊಂಡು ನಾವು ಒಂದು ನೀರು ಗಿಡಗಳು ಇದಕ್ಕೆ ಕೊಡ್ತಾ ಹೋದ್ರೆ ಜಾಸ್ತಿ ನೀರನ್ನ ಫ್ಲಡ್ ಇರಿಗೇಷನ್ ಮಾಡಿದ್ರೆ ಫ್ಲಡ್ ಮಾಡಿದ ಮಣ್ಣಿನ ಸವಕಳಿ ಜಾಸ್ತಿ ಆಗುತ್ತೆ. ಅದರಿಂದ ಮಣ್ಣು ಎಷ್ಟು ಮುಖ್ಯವೋ ಅಷ್ಟೇ ನೀರು ಕೂಡ ನಮಗೆ ಕೃಷಿಯಾಗಿರ್ಬೋದು, ನಮ್ಮ ಜೀವನದಲ್ಲಿ ಇರ್ಬೋದು, ಜೀವನಕ್ಕೆ ಅತಿ ಮುಖ್ಯವಾಗಿರುತ್ತೆ. ಅದರಿಂದ ಮಿತವಾದ ನೀರಿನ ಬಳಕೆ, ಸದ್ಬಳಕೆ, ಮಿತವಾಗಿ ಹಿತವಾಗಿ ಬೆಳೆಗಳಿಗೆ ಎಷ್ಟು ಬೇಕು, ಭೂಮಿಯ ಒಂದು ಮಣ್ಣಿಗೆ ಒಂದು ತೇವಾಂಶ ಬೇಕಾಗಿರ್ತಕ್ಕಂಥ ಬೆಳೆಗೆ ತೇವಾಂಶ ಬೇಕಾಗಿರ್ತಕ್ಕಂಥ ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ನಾವು ಬೆಳೆಗಳಿಗೆ ಕೊಟ್ಟರೆ ಭೂಮಿಯ ಮಣ್ಣಿನ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ, ಒಳ್ಳೆ ಉತ್ತಮವಾದ ಬೆಳೆನೂ ಕೂಡ ಬರ್ತದೆ. ಸಾವಯವ ಪದಾರ್ಥದ ಬಳಕೆ ಕೂಡ ಮುಖ್ಯ. ಹೌದು, ನಾನು ಆಗಲೇ ಹೇಳಿದೆ ಮಣ್ಣಿನ ಸಂರಕ್ಷಣೆ, ಮನುಕುಲದ ಸಂರಕ್ಷಣೆ ಅಂತ ಇನ್ನೊಂದು ಹೇಳ್ತೀನಿ. ಯಾಕೆಂದ್ರೆ ಮಣ್ಣಿನ ರಕ್ಷಣೆ ಮಾಡಬೇಕು ಅಂದ್ರೆ ನಮಗೆ ಸಾವಯವ ಅಂಶ ಮಾಡೋದು, ಸಾವಯವ ಅಂಶನ ಮಣ್ಣಿಗೆ ಸೇರಿಸಿದ್ರೆ ಅದೇ ನಮಗೆ ಜೀವ. ಸಾವಯವ ಅಂಶ ಇದೆ ಅಂದ್ರೆ ಅದು ಫಲವತ್ತತೆ ಮಣ್ಣು, ಸಾವಯವ ಅಂಶ ಇಲ್ಲ ಅಂದ್ರೆ ಅದು ಫಲವತ್ತೆ ಇರುವುದಿಲ್ಲ, ಅದರಲ್ಲಿ ನಿರ್ಜೀವ ಮಣ್ಣಂತೂ ಕೂಡ ಇರುತ್ತೆ. ಯಾಕಂದ್ರೆ ಸಾವಯವ ವಸ್ತು ನಮ್ಮ ಮಣ್ಣಿನಲ್ಲಿ ಬೆಳೆಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಗಿಡಗಳಿಗೆ ಕೊಡುತ್ತೆ. ತದನಂತರ ನಮ್ಮ ಮಣ್ಣಿನಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಗೆ ನಾವು ಯಾವ ಥರ ಆಹಾರವನ್ನು ತೆಗಿತೀವಿ, ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಯಾವುದಪ್ಪ ಅಂದ್ರೆ ಸಾವಯವ ಅಂಶ. ಅದರಿಂದ ಸಾವಯವ ಅಂಶನ ಪ್ರತಿ ವರ್ಷದಲ್ಲೂ ಕೂಡ ನಾವು ಅತಿ ಹೆಚ್ಚು ಹಾಕ್ಲೇಬೇಕಾಗುತ್ತೆ. ನಾವು ಎಷ್ಟು ಸಾವಯವ ಅಂಶ ಹಾಕಿದ್ರು ಅದಕ್ಕೆ ಇದಾಗುವುದಿಲ್ಲ. ಅದರಿಂದ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡಬೇಕು, ಸಾವಯವ ಅಂಶಗಳನ್ನ ಜಾಸ್ತಿ ಹಾಕಬೇಕು. ಯಾಕಂದ್ರೆ ನಾವು ಇನ್ನೊಂದು ಹೇಳ್ತೀವಿ, ಇತ್ತೀಚಿನ ದಿನಗಳಲ್ಲಿ ನೈಸರ್ಗಿಕ ಕೃಷಿ ಶೂನ್ಯ ಬಂಡವಾಳ ಕೃಷಿ ಅಂತಾನು ಕೂಡ ಹೇಳ್ತೀವಿ. ಶೂನ್ಯ ಬಂಡವಾಳ ಕೃಷಿ ಮಾಡಬಹುದು, ಬಟ್ ಏನು ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಉತ್ಪಾದನೆ ಮಾಡುವಲ್ಲಿ ನಮ್ಗೆ ಅಷ್ಟು ಆಗೋದಿಲ್ಲ. ಅದರಿಂದ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾತ್ರ ಮಾಡಿಕೊಂಡ್ರೆ ಮಾತ್ರ ಈ ನಮ್ಮ ಜನಸಂಖ್ಯೆಗೆ ಆಹಾರ ಉತ್ಪಾದನೆ ಮಾಡಬೇಕು ಅಂದ್ರೆ ಓನ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಅದನ್ನೇ ಒಂದನೇ ಮಾಡಿಕೊಂಡ್ರೆ ಸಾಧ್ಯ ಆಗೋದಿಲ್ಲ. ಅದರ ಜೊತೆಗೆ ಕೆಮಿಕಲ್ ಫರ್ಟಿಲೈಸರ್ ಕೂಡ ಆಗುತ್ತೆ, ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಬಟ್ ಮಿತವಾಗಿ ಬಳಸಬೇಕಾಗುತ್ತೆ. ಈಗ ನಾವು ನೋಡ್ತಾ ಇದೀವಿ ಶ್ರೀಲಂಕಾದಲ್ಲಿ ಇದ್ ಮಾಡಿದ್ವಿ, ಅಲ್ಲಿ ದೇಶ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಾವಯವ ಕೃಷಿಗೆ ಜಾಸ್ತಿ ಒತ್ತು ಕೊಡ್ತು, ಅಲ್ಲಿರ್ತಕ್ಕ ಮಣ್ಣಿನ ಒಂದು ಆರೋಗ್ಯನ ಮಾಡ್ಬೇಕು ಅಂತ. ಆದ್ರೆ ಬಟ್ ಸಾವಯವ ಅಂಶ ಸಾವಯವ ಕೃಷಿಗೆ ಜಾಸ್ತಿ ಒತ್ತು ಕೊಟ್ಟರೆ ಸರಿ, ಬಟ್ ಅದ್ರ ಜೊತೆಗೆ ನಮ್ಮ ಜನಸಂಖ್ಯೆನ ನೋಡಬೇಕಾಗುತ್ತೆ. ಆ ದಿಸೆಯಲ್ಲಿ ಸಾವಯವ ಕೃಷಿನ ಜಾಸ್ತಿ ಮಾಡಬೇಕು, ಅದ್ರ ಜೊತೆಗೆ ರಾಸಾಯನಿಕ ಒಂದು ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡಿಕೊಂಡು ನಮ್ಮ ಆಹಾರ ಉತ್ಪಾದನೆ ಹೆಚ್ಚಿಸಬೇಕು ಅಂತ ರೈತರಲ್ಲಿ ಮನವಿ ಮಾಡ್ಕೊಳ್ತೇನೆ. ಹಾಗಾಗಿ ಮಣ್ಣಿನ ಸಂರಕ್ಷಣೆ ಮಹತ್ವ ಏನು ಮತ್ತೆ ಯಾಕೆ ಮಾಡಬೇಕು, ಎಲ್ಲೆಲ್ಲಿ ಸಮಗ್ರ ಪೋಷಕಾಂಶಗಳನ್ನು ಬಳಸೋದು ಕೂಡ ಮುಖ್ಯ, ಮತ್ತೆ ಈ ಎಲ್ಲ ಕ್ರಮಗಳನ್ನು ರೈತರು ಅನೇಕರು ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಇದರ ಮಹತ್ವ ಎಲ್ಲ ಕಾಲದಲ್ಲಿ ಹೇಳುವಂಥದ್ದೇ. ಇಷ್ಟೆಲ್ಲ ಮಾಹಿತಿಯನ್ನು ಹೇಳಿದ್ದಕ್ಕೆ ಡಾಕ್ಟರ್ ಶಿವಕುಮಾರ್ ನಿಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ಮಣ್ಣಿನ ಸಂರಕ್ಷಣೆ ಕುರಿತು ಶಿರಸಿ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶಿವಕುಮಾರ್ ಕೆಎಂ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಗೆಡ್ಡೆ ಗೆಣಸು ಮತ್ತು ಅವುಗಳ ಮಹತ್ವ ಕುರಿತು ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರೊಂದಿಗೆ ಸಂದರ್ಶನ. ಕೇಳುಗರಿಗೆ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಕೆ ರಾಮಚಂದ್ರ ನಾಯ್ಕ ಅವರಿದ್ದಾರೆ. ಇವರು ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಗೆಡ್ಡೆಗಳ ಬಗ್ಗೆ, ಅವುಗಳ ಸಂಗೋಪನೆ ಬಗ್ಗೆ ಮತ್ತು ಹೇಗೆ ಬೆಳೆಸಬೇಕು ಅನ್ನುವಂಥ ನಿಟ್ಟಿನೊಳಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ರಾಮಚಂದ್ರ ನಾಯ್ಕ ಅವರು. ನಮಸ್ಕಾರ. ನಮಸ್ಕಾರ. ಈಗ ಗೆಡ್ಡೆಗಳು ಅಂತ ಹೇಳ್ತೀವಲ್ಲ, ಏನು ಹಂಗಂದ್ರೆ ಗೆಡ್ಡೆಗಳು? ಈಗ ಹಿಂದೆ ಕಾಡಿನಲ್ಲಿ ನಾವು ಚರಿತ್ರೆಯಲ್ಲಿ ಕೇಳಿದೀವಿ, ರಾಮಾಯಣದಲ್ಲಿ ರಾಮ ಸೀತೆಯವರು ಕಾಡಿಗೆ ಹೋದ್ರು, ಅವರು ಏನು ತಿಂದು ಬದುಕಿದ್ರು ಅನ್ನುವಂಥ ಪ್ರಶ್ನೆ ಪ್ರತಿ ಸಲ ಕೇಳಿರ್ತೀವಿ. ಅದಕ್ಕೆ ಪುರೋಹಿತರು ಹೇಳ್ತಾರೆ, ಅವರು ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕಿದ್ರು ಅಂತ ಹೇಳ್ತೀವಿ. ಅದೇ ಥರ ಮಹಾಭಾರತದಲ್ಲಿ ಪಂಚ ಪಾಂಡವರು ಕಾಡಿನಲ್ಲಿ ಹೋದಾಗ ಅವರು ಏನು ತಿಂದು ಬದುಕಿದ್ರು ವನವಾಸದಲ್ಲಿ ಅಂತಂದ್ರು ಕೂಡ ಕಾಡಿನಲ್ಲಿ ಇರುವಂತಹ ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕಿದ್ರು ಅನ್ನುವಂಥ ಕಥೆಗಳನ್ನು ನಾವೆಲ್ಲರೂ ಕೇಳಿದೀವಿ. ಹಾಗಾದ್ರೆ ಆ ಗೆಡ್ಡೆ ಗೆಣಸು ಏನು ಅಂತಂದ್ರೆ, ಕಾಡಿನಲ್ಲಿ ಬೆಳೆಯಬಹುದಂತಹ ಬೇರೆ ಬೇರೆ ಬಳ್ಳಿಗಳ ಕೆಳಗಡೆ, ಗಿಡ ಮತ್ತು ಬಳ್ಳಿ ಕೆಳಗಡೆ ಭೂಮಿಯ ಒಳಗಡೆ ಇರುವಂತಹ ದೊಡ್ಡ ಆಕಾರ ಗಾತ್ರದ ಗೆಡ್ಡೆಗಳು. ಅಂತಹ ಗೆಡ್ಡೆಗಳು ಕೆಲವು ಸಿಹಿ ಆಗಿರ್ತವೆ, ಕೆಲವು ಸಿಹಿ ಇರೋದಿಲ್ಲ. ಸೊ ಯಾವ ಗೆಡ್ಡೆ ಸಿಹಿ ಇರೋದಿಲ್ವೋ ಅದನ್ನ ತಿನ್ಲಿಕ್ಕೆ ಪಲ್ಯ ಮಾಡಿ ತಿಂತೀವೋ ಅದಕ್ಕೆ ಗೆಡ್ಡೆಗಳಂತ ಕರಿತೀವಿ. ಯಾವ ಗೆಡ್ಡೆಗಳಲ್ಲಿ ಸಕ್ಕರೆ ಪ್ರಮಾಣ ಇದ್ದು ಅದು ಸಿಹಿ ಆಗಿರುತ್ತೋ ಅದಕ್ಕೆ ಗೆಣಸುಗಳನ್ನು ತಿಂತೀವಿ. ಹಾಗಾಗಿ ಕಾಡಿನಲ್ಲಿ ಬಹಳಷ್ಟು ಜನ ವಿವಿಧ ಗೆಡ್ಡೆಗಳು ಕಂಡು ಬರ್ತವೆ. ಈ ಗೆಡ್ಡೆಗಳು ಅತ್ಯಂತ ಕೆಳಗಡೆ ಭೂಮಿ ಒಳಗಡೆ ಗೆಡ್ಡೆ ಬಿಡ್ತವೆ, ಕೆಲವೊಂದು ಗೆಡ್ಡೆಗಳು ಭೂಮಿಯ ಮೇಲೆ ಇರುವಂತಹ ಬಳ್ಳಿಗಳಲ್ಲಿ ಕೂಡ ಸಣ್ಣ ಸಣ್ಣ ಗೆಡ್ಡೆ ಬಿಡ್ತವೆ. ಹಾಗಾಗಿ ಇವತ್ತಿನ ದಿವಸ ನಾವು ಕಾಡಿನಲ್ಲಿ ಮತ್ತು ಈ ನಾಡಿನಲ್ಲಿ ಕೂಡ ಬಂದಂತ ಕೆಲವು ಬೆಳೆಗಳು ಬಂದಿದ್ದಾವೆ, ಅವು ಗೆಡ್ಡೆಗಳನ್ನು ಬಿಡ್ತವೆ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಈ ರೀತಿಯಾದಂತಹ ಈಗ ಗೆಡ್ಡೆಗಳು ಹೇಳ್ಬೇಕಂತಂದ್ರೆ, ಈಗ ನಮ್ಮ ಸರ್ವೇಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಕೆಲವೊಂದು ಗೆಡ್ಡೆಗಳು ಆಗಲೇ ರೈತರ ಬಾಗಿಲ ಹತ್ತಿರ ಬಂದಿದ್ದಾವೆ, ಕೆಲವೊಂದು ಕಾಡಿನಲ್ಲಿ ಉಳಿದಿದ್ದಾವೆ. ಈಗ ನಾವು ಆ ಗೆಡ್ಡೆಗಳು ಯಾವ್ಯಾವ ಅಂತಂದ್ರೆ, ಅದನ್ನ ಗೆಡ್ಡೆಗಳನ್ನು ನಾವು ರೈತರು ಬೆಳೆದು ಲಾಭ ಪಡಿಬಹುದು ಅಂತಂದ್ರೆ, ಈಗ ಅಲೋಕೇಶಿಯಾ ಗೆಡ್ಡೆ ಅಂತ ಬಂದಿದ್ದೇವೆ, ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಕಾರವಾರ ಸಿಸಿ ಸಿದ್ದಾಪುರ ಮತ್ತು ಹೊನ್ನಾವರ ಆ ಕಡೆ ಎಲ್ಲ ತೀರ್ಥಹಳ್ಳಿ ಎಲ್ಲ ಕಡೆ ಬೆಳೆದಿದೆ. ಅಲೋಕೇಶಿಯಾ ಗೆಡ್ಡೆ, ಕೊಲೋಕೇಶಿಯಾ ಗೆಡ್ಡೆ, ಸುವರ್ಣ ಗೆಡ್ಡೆ, ಆಮೇಲೆ ದೊಡ್ಡ ಗೆಡ್ಡೆ ಅಂದ್ರೆ ಗ್ರೇಟರ್ ಯಾಮ್ ಅಂತ ಹೇಳ್ತೀವಿ, ದೊಡ್ಡ ಗೆಡ್ಡೆ, ಆಮೇಲೆ ಟ್ಯಾನಿಯಾ ಗೆಡ್ಡೆ, ಸಣ್ಣ ಗೆಡ್ಡೆ, ಆಮೇಲೆ ಮರಗೆಣಸು ಅಂತ ಬಂದಿದ್ದಾವೆ, ಬಾಣಬೇರು, ಇವೆಲ್ಲ ಗಡ್ಡೆ ಜಾತಿಗೆ ಸೇರಿದಂತಹ ಗಡ್ಡೆಗಳು. ಇವು ಭೂಮಿಯ ಕೆಳಗಡೆ ಗಡ್ಡೆ ಬೀಳ್ತವೆ. ಇವು ತಿನ್ಲಿಕ್ಕೂ ಬರ್ತವೆ ಮತ್ತು ಹತ್ತು ಹಲವಾರು ಔಷಧಗಳಲ್ಲಿ ಉಪಯೋಗ ಆಗೋದ್ರಿಂದ ಇವೆಲ್ಲವುಗಳನ್ನ ನಾವು ಒಟ್ಟಾರೆಯಾಗಿ ಗಡ್ಡೆಗಳು ಅಂತ ನಾವು ಕರಿತೀವಿ ನೋಡ್ರಿ. ಇವನ್ ಪಲ್ಲೆ ಮಾಡೇ ತಿನ್ನೋದು. ಇದಕ್ಕೆ ಖಂಡಿತವಾಗಿ ಈ ಗಡ್ಡೆಗಳನ್ನ ನೇರವಾಗಿ ತಿನ್ಲಿಕ್ಕೆ ಇದು ಸಿಹಿ ಇಲ್ಲ ಅನ್ನೋದಕ್ಕೋಸ್ಕರ ಇದನ್ನು ಎಲ್ಲದಕ್ಕೂ ಕೂಡ ಪಲ್ಯ ಮಾಡಿ ತಿನ್ಬಹುದು. ಇದನ್ನು ಒಣಗಿಸಿ ಚಿಪ್ಸ್ ಮಾಡಿ ಚಿಪ್ಸ್ ತಿನ್ಬಹುದು. ಇದರಿಂದ ಪೌಡರ್ ಮಾಡಿ ಇದರಿಂದ ಬೇರೆ ಬೇರೆ ಪದಾರ್ಥಗಳಾದಂತ ಹೀಗೆ ಜಾಮೂನ್ ಅಂತ ಹೇಳ್ತೀವಿ, ಜಾಮೂನ್ ಮಾಡಬಹುದು. ಆ ಪೌಡರ್ ಮಾಡಿ ಪೌಡರ್ ನಲ್ಲಿ ಸಾಂಬಾರ ಪದಾರ್ಥಗಳೇ ಹಾಕ್ಬಹುದು. ಆ ಚಕ್ಲಿ ಮಾಡಬಹುದು, ಆ ಪೌಡರ್ ಇಂದ ಸೊಂಡಿಗೆ ಮಾಡಬಹುದು, ಪಾಪಡ್ ಮಾಡಬಹುದು, ಮಿರ್ಚಿ ಮಾಡಿ ತಿನ್ಬಹುದು, ಸೂಪ್ ಮಾಡಿ ಕುಡಿಬಹುದು. ಬೇರೆ ಎಲ್ಲಾ ಪದಾರ್ಥಗಳನ್ನ ಕೂಡ ಇದರಲ್ಲಿ ಸಕ್ಕರೆ ಹಾಕಿ ಸೂಪ್ ಸಿಹಿ ಪದಾರ್ಥ ಮಾಡಬಹುದು. ಉಪ್ಪನ್ನ ಹಾಕಿ ಬೇರೆ ಬೇರೆ ತಿನಿಸುಗಳನ್ನು ಕೂಡ ತಯಾರು ಮಾಡಬಹುದು. ಈಗಾಗಲೇ ಹೇಳಿದಂತೆ ಸೊಂಡಿಗೆ ಪಾಪಡ ಎಲ್ಲಾನು ಕೂಡ ಬರ್ತದೆ. ಈ ಎಲ್ಲಾ ಪದಾರ್ಥ ಮಾಡಿ ಈ ಗೆಡ್ಡೆಗಳನ್ನ ತಿನ್ಬಹುದು ನೋಡಿ. ಹಾಗಾಗಿ ಈ ಗೆಡ್ಡೆಗಳಲ್ಲಿ ಏನೇನು ಪೋಷಕಾಂಶಗಳು ಇರ್ತವು? ಈಗ ಗೆಡ್ಡೆಗಳಲ್ಲಿ ಪೋಷಕಾಂಶದ ಬಗ್ಗೆ ಹೇಳ್ಬೇಕಂತಂದ್ರೆ ಈಗ ಒಂದೊಂದು ಗೆಡ್ಡೆಗಳು ಬೇರೆ ಬೇರೆ ನಮೂನಿ ಇರ್ತವೆ. ಒಂದೇದಾಗಿ ಉದಾಹರಣೆಯಾಗಿ ಅಲೋಕೇಶಿಯಾ ಗೆಡ್ಡೆ ಅಂತ ಹೇಳಿದೀವಿ. ಈಗ ಅಲೋಕೇಶಿಯಾ ಗಡ್ಡೆ ಕರಾವಳಿ ಪ್ರದೇಶಕ್ಕೆ ಅತ್ಯಂತ ಒಳ್ಳೆಯ ಪ್ರದೇಶಕ್ಕೆ ಸೂಕ್ತವಾದಂತಹ ಒಂದು ಗಡ್ಡೆ. ಇದರಲ್ಲಿ ಆ ಶಕ್ತಿಯನ್ನು ಕೊಡುವಂತಹ ಎಲ್ಲಾ ಲವಣಾಂಶಗಳಿದಾವೆ. ಇದನ್ನು ಪ್ರೋಟೀನ್ ಅಂಶ ಕೂಡ ಸುಮಾರು 0.6 to 3.3 ಪ್ರೋಟೀನ್ ಅಂಶ ಇದೆ. ಕೊಬ್ಬು ಇದೆ, ಕಾರ್ಬೋಹೈಡ್ರೇಟ್ಸ್ಗಳು ಇದಾವೆ. ಆಮೇಲೆ ಇದಕ್ಕೆ ಕ್ಯಾಲ್ಸಿಯಂ, ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಕೂಡ ಬೇಕು. ಈ ಕ್ಯಾಲ್ಸಿಯಂ ಕೂಡ ಅಲೋಕೇಶದಲ್ಲಿ ಇರುತ್ತೆ. ಕಬ್ಬಿಣಾಂಶ, ನಮ್ಮ ರಕ್ತದ ಕೆಂಪಾಗಿರೋದು ಚೆನ್ನಾಗಿರಬೇಕಂತಂದ್ರೆ ಕಬ್ಬಿಣಾಂಶ ಬೇಕು. ಈ ಕಬ್ಬಿಣಾಂಶ ಕೂಡ ಈ ಅಲೋಕೇಶಿಯಾ ಗಡ್ಡೆಯಲ್ಲಿ ಇರುತ್ತೆ. ರಂಜಕ ಬೇಕು, ನಮ್ಮ ದೇಹಕ್ಕೆ ರಂಜಕ ಇದೆ. ವಿಟಮಿನ್ B1, B2, B12 ಈ ಆಮೇಲೆ B3 ಎಲ್ಲ ಕೂಡ ಇದೆ. ಆಮೇಲೆ ವಿಟಮಿನ್ ಸಿ ಕೂಡ ಇದೆ. ಏನದು, ಇವೆಲ್ಲ ಇರೋದ್ರಿಂದ ಎಲ್ಲಾ ಲವಣಾಂಶ ಇರೋದ್ರಿಂದ ಇದನ್ನ ಔಷಧಿ ಅಂತ ಹೇಳಬಹುದು. ಇದನ್ನ ಗಡ್ಡೆಯ ಪಲ್ಯದ ಜೊತೆ ಇದು ಔಷಧಿಯಾಗಿ ಪರಿಣಾಮ ಬೀರಿ ಈ ಅಲೋಕೇಶಿಯ ಗಡ್ಡೆಗೆ ನೋಡ್ರಿ, ಈ ತಿನ್ನೋದ್ರಿಂದ ಔಷಧಿ ಗುಣಗಳು ಇರೋದು. ಯಾಕಂತ ಹೇಳ್ತೀವಿ ಅಂದ್ರೆ ಈಗ ಜೀರ್ಣಕ್ರಿಯೆ ತೊಂದರೆ ಇರ್ತದೆ ಕೆಲವೊಂದರ ಜನಗಳಿಗೆ. ಈ ಅಲೋಕೇಶಿಯ ಗಡ್ಡೆ ತಿನ್ನೋದ್ರಿಂದ ಜೀರ್ಣಕ್ರಿಯೆ ನಿಯಂತ್ರಣ ಇಟ್ಟು ಒಳ್ಳೆ ಜೀರ್ಣದ ತನವನ್ನ ಪಡಿಬಹುದು. ಕೆಲವರು ಮಧುಮೇಹ ರೋಗದಿಂದ ಬಳಲ್ತಿರ್ತಾರೆ. ಈ ಅಲೋಕೇಶಿಯ ಗಡ್ಡೆ ತಿನ್ನೋದ್ರಿಂದ ಮಧುಮೇಹ ಕೂಡ ನಿಯಂತ್ರಣದಲ್ಲಿ ಬರ್ತೈತೆ ಅನ್ನೋಂತ ಕಂಡು ಬರ್ತದೆ. ಆಮೇಲೆ ರಕ್ತದೊಟ್ಟ ಹೃದಯಘಾತ ಸಂಬಂಧಿತ ಕೆಲವೊಂದು ರೋಗಗಳು ಬರ್ತವೆ. ಈ ಅಲೋಕೇಶಿಯ ಗಡ್ಡೆ ತಿನ್ನೋದ್ರಿಂದ ಎಲ್ಲಾ ಲವಣಾಂಶಗಳು ಇರೋದ್ರಿಂದ ರಕ್ತದೊತ್ತಡವನ್ನು ತಡೆದುಕೊಳ್ಳುವಂತಹ ಶಕ್ತಿ ಇದೆ ಮತ್ತು ಹೃದಯಘಾತವನ್ನು ತಡೆಯುವಂತ ಕೂಡ ಶಕ್ತಿ ಇದೆ. ಆಮೇಲೆ ಇದು ಅಲೋಕೇಶಿಯ ಗಡ್ಡೆ ಕ್ಯಾನ್ಸರ್ ರೋಗವನ್ನು ತಡೆಯುತ್ತೆ ಕೂಡ ಅಂತ ಲವಣಾಂಶ ಇದರಲ್ಲಿದ್ದಾವೆ. ಅದರ ಜೊತೆಗೆ ಈಗ ತ್ವಚೆ, ಮನುಷ್ಯನ ಮುಖದ ಮೇಲೆ ತ್ವಚೆ ಅದು ತಾರುಣ್ಯ ಪಡೆದಂತ ತ್ವಚೆ ಇರಬೇಕು. ಅಂದ್ರೆ ಏನು, ಮುದುಡುತನ ತ್ವಚೆ ಇರಬಾರದು. ಸೊ ಅಲೋಕೇಶಿಯ ಗಡ್ಡೆಯಿಂದ ತಾರುಣ್ಯ ಪಡೆಯುವಂತ ತ್ವಚೆ ಇದಾವೆ. ಒಟ್ಟಾರೆಯಾಗಿ ರಕ್ತ ಚಲನ, ಹೃದಯ ಸಂಬಂಧಿತ ಎಲ್ಲವೂ ಶುದ್ಧವಿರೋದ್ರಿಂದ ಈ ಅಲೋಕೇಶಿಯ ಗಡ್ಡೆ ಒಂದು ಒಳ್ಳೆಯ ಆರೋಗ್ಯಕರವಾದ ಗಡ್ಡೆ ಅಂತ ಹೇಳ್ಬೋದು. ಇದು ಒಂದೇ ಅಲೋಕೇಶಿಯ ಗಡ್ಡೆ. ಇದರ ಜೊತೆಗೆ ಇನ್ನೊಂದು ಕೂಡ ನಾವು ಬೇರೆ ಗಡ್ಡೆ ಕೂಡ ಇದೀವಿ ಈಗ ಅಲೋಕೇಶಿಯ ಗಡ್ಡೆ ಅಂತೆ. ಅದರಲ್ಲಿ ಇನ್ನೊಂದು ಅಂದ್ರೆ ಕೊಲೋಕೇಶಿಯ ಗಡ್ಡೆ. ಕೊಲೋಕೇಶಿಯ ಗಡ್ಡೆ ಕೂಡ ಅತ್ಯಂತ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದಾದಂತ ಗಡ್ಡೆ. ಇದರ ಜೊತೆಗೆ ಈಗಾಗಲೇ ಹೇಳಿದಂತೆ ಎಲ್ಲಾ ಲವಣಾಂಶಗಳು, ವಿಟಮಿನ್ಸ್, ಮಿನರಲ್ಸ್ ಈ ಗಡ್ಡೆಯಲ್ಲಿ ಇರೋದ್ರಿಂದ, ಪ್ರೋಟೀನ್ ಅಂಶ ಇದೆ, ಪ್ರತಿಯೊಂದು ಇರೋದ್ರಿಂದ. ಇದರ ಜೊತೆಗೆ ಈಗ ಇದರಲ್ಲಿ ತಾಮ್ರದ ಅಂಶ ಕೂಡ ಇದೆ. ಈ ಕೊಲೋಕೇಶಿಯ ಗಡ್ಡೆಯಲ್ಲಿ ತಾಮ್ರದ ಅಂಶ ಇದೆ, ನಾರಿನ ಅಂಶ ಇದೆ, ಕ್ಯಾಲ್ಸಿಯಂ ಇದೆ, ಮೆಗ್ನೀಷಿಯಂ ಇದೆ, ಬೀಟಾ ಕೆರೋಟಿನ್ ಎಲ್ಲ ಇರೋದ್ರಿಂದ ಈ ಕೊಲೋಕೇಶಿಯ ಗಡ್ಡೆ ಕೂಡ ಅತ್ಯಂತ ಲಾಭದಾಯಕವಂತ ಒಂದು ಗಡ್ಡೆ, ಆರೋಗ್ಯಕ್ಕೆ ಲಾಭ ಕೊಡುವಂತ ಗಡ್ಡೆ ಇರೋದ್ರಿಂದ ಇದರಿಂದ ಹೃದಯ ಸಂಬಂಧಿತ ಮತ್ತು ನರಗಳ ಸಂಬಂಧಿತ, ಕಣ್ಣಿನ ದೃಷ್ಟಿ ಸಂಬಂಧಿತ ಎಲ್ಲಾ ರೋಗಗಳನ್ನ ನಾವು ಇದನ್ನ ತಡೆದು ಮನುಷ್ಯ ತಿನ್ನೋದ್ರಿಂದ ನಂಜಾಣು ರೋಗವನ್ನು ಬರೆದು ಕೂಡ ಇದು ತಡೆಯುವಂತಹ ಶಕ್ತಿ ಇದೆ. ಮತ್ತು ಕೂದಲು ಉದುರುವಂತ ಏನು ತೊಂದರೆ ಇರ್ತಾವಲ್ಲ, ಕೂದಲು ಇದು ಉದುರುವಂತ ತೊಂದರೆಯನ್ನು ಕೂಡ ಇದನ್ನು ನಿವಾರಿಸುತ್ತೆ. ಎಲುಬು ಬೇಗ ಮುರಿತ ಕೆಲವರದು. ಸೊ ಎಲುಬುಗಳ ಗಟ್ಟಿತನ ಕೂಡ ಕಾಪಾಡುತ್ತದೆ ಮತ್ತು ಹಲ್ಲುಗಳು ಕೂಡ ಗಟ್ಟಿ ಆಗ್ತದೆ ಈ ಕೊಲೋಕೇಶಿಯ ಗಡ್ಡೆ ತಿನ್ನೋದ್ರಿಂದ. ಆಮೇಲೆ ಸಂತಾನೋತ್ಪತ್ತಿ ಕೂಡ ಜಾಸ್ತಿ ಆಗುವಲ್ಲಿ ಇದರಲ್ಲಿ ಅಂತ ಒಂದು ಪೋಷಕಾಂಶ ಕೂಡ ಈ ಕೊಲೋಕೇಶಿಯಲ್ಲಿ ಇರುತ್ತೆ. ಇದರ ಜೊತೆಗೆ ಕೆಲವರಿಗೆ ಗುಪ್ತಾಂಗಗಳ ಬೆಳವಣಿಗೆ ಆಗೋದಿಲ್ಲ. ಈ ಗುಪ್ತಾಂಗಗಳ ಮನುಷ್ಯನ ಪುರುಷ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಈ ಗುಪ್ತಾಂಗಗಳ ಬೆಳವಣಿಗೆ ಅಥವಾ ಕೆಲವೊಂದು ಅನಾರೋಗ್ಯದಿಂದ ಇರ್ತವೆ. ಈ ಗುಪ್ತಾಂಗಗಳ ಬೆಳವಣಿಗೆ ಮತ್ತು ಗುಪ್ತಾಂಗಗಳ ಆರೋಗ್ಯ ಕಾಪಾಡಲು ಕೂಡ ಈ ಕೊಲೋಕೇಶಿಯ ಗಡ್ಡೆ ತಿನ್ನೋದ್ರಿಂದ ನಿಭಾಯಿಸಬಹುದು ಅನ್ನೋದು ಕೂಡ ಇದೊಂದಿದೆ ನೋಡಿ. ಆಮೇಲೆ ಇದರ ಜೊತೆಗೆ ಇನ್ನು ಬೇರೆ ಗಡ್ಡೆಗಳನ್ನು ಕೂಡ ನಾವು ಹೇಳ್ತಾ ಇದೀವಿ. ಇದರ ಜೊತೆಗೆ ಬೇರೆ ಗಡ್ಡೆಗಳು ಅಂತಂದ್ರೆ ಸುವರ್ಣಗಡ್ಡೆ. ಸುವರ್ಣಗಡ್ಡೆ ಕೂಡ ಅತ್ಯಂತ ಉತ್ಕೃಷ್ಟವಾದಂತ ಗಡ್ಡೆ, ಮನುಷ್ಯನ ಆಹಾರದಲ್ಲಿ ಅತ್ಯಂತ ಒಳ್ಳೆಯ ಫಲಪ್ರದವನ್ನು ಕೊಡುವಂತ ಗಡ್ಡೆ. ಯಾಕಂತಂದ್ರೆ ಇದರಲ್ಲಿ ಕೂಡ ಬೇರೆ ಬೇರೆ ಪ್ರೋಟೀನ್ ಅಂಶ, ಕೊಬ್ಬಿನ ಅಂಶ, ಸರ್ಕರ ಪಿಷ್ಟಗಳು ಇರ್ತವೆ. ಆಮೇಲೆ ಕ್ಯಾಲ್ಸಿಯಂ, ಕಬ್ಬಿಣ, ರಂಜಕ, ಪೊಟ್ಯಾಸಿಯಂ ಮತ್ತು ಬೇರೆ ಬೇರೆ ವಿಟಮಿನ್ ಕೊಲೋಕು ಈ ಗಡ್ಡೆ ಕೂಡ ಸುವರ್ಣಗಡ್ಡೆ ಒದಗಿಸೋದ್ರಿಂದ ಈ ಸುವರ್ಣಗುಡ್ಡೆ ಕೂಡ ಮನುಷ್ಯನ ಆರೋಗ್ಯದಲ್ಲಿ ಅತ್ಯಂತ ಒಳ್ಳೆ ಗುಣಲಕ್ಷಣ ತರುವಲ್ಲಿ ಇದು ಸಹಕಾರಿಯಾಗಿದೆ. ಇದು ಮುಖ್ಯವಾಗಿ ಇದಕ್ಕೆ

ನೇರವಾಗಿ ಇದನ್ನು ಕುದಿಸಿ ಪಲ್ಯ ಮಾಡಿ ತಿನ್ಬೋದು, ಚಿಪ್ಸ್ ಮಾಡಿ ತಿನ್ಬೋದು, ಪೌಡರ್ ಮಾಡಿ ಇಟ್ಕೋಬಹುದು. ಮತ್ತು ಈಗ ಸೇವು, ಪಾಪಡ, ಸೊಂಡಿಗೆ ಏನೇನು ಮಾಡ್ಬೇಕಂತೀವಲ್ಲ, ಇದು ಕೂಡ ಅತ್ಯಂತ ಹೆಚ್ಚಿನ ಇಳುವರಿ ಕೊಡ್ತದೆ. ಇದು ಬೇರೆ ಬೇರೆ ಪದಾರ್ಥಗಳು ಮಾಡಿ ಈ ಮರಗೆಣಸನ್ನು ಕೂಡ ತಿನ್ನೋದ್ರಿಂದ ಮನುಷ್ಯನ ಆರೋಗ್ಯದಲ್ಲಿ ಒಳ್ಳೆತನ ಕಾಪಾಡೋ ಆರೋಗ್ಯ ಕಾಪಾಡ್ಕೋಬಹುದು. ಮತ್ತು ಯಾರು ಬಿಸ್ನೆಸ್ ಅಂತ ಯಾರು ರೈತರಿಂದ ಮಾಡ್ತಾ ಇದ್ರೆ ಖಂಡಿತವಾಗಿ ಇದಕ್ಕೆ ಮಾರುಕಟ್ಟೆ ಇದೆ. ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ ಈಗ ಕೇರಳದಲ್ಲಿ ಇದರ ಫ್ಯಾಕ್ಟ್ರಿಗಳಿದ್ದಾವೆ, ತಮಿಳುನಾಡಲ್ಲಿ ಫ್ಯಾಕ್ಟ್ರಿ ಇದಾವೆ, ಕರ್ನಾಟಕದಲ್ಲಿ ಕೂಡ ಬೇರೆ ಬೇರೆ ಕಂಪನಿಯವರಿಗೆ ಫ್ಯಾಕ್ಟ್ರಿ ಹಾಕಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ಎಲ್ಲ ಗಡ್ಡೆಗಳು ಹೇಳಿದೀವಲ್ಲ, ಎಲ್ಲ ಗಡ್ಡೆ ಈಗ ಮನುಷ್ಯನ ಆರೋಗ್ಯದಲ್ಲಿ ಒಳ್ಳೆ ಪರಿಣಾಮ ಬೀರೋದ್ರಿಂದ ಈ ಎಲ್ಲ ಒಟ್ಟಾರೆ ಈ ಗಡ್ಡೆಗಳಿಗೆ ನಾವೇನು ಅಲೋಕೇಶಿಯಾ ಗಡ್ಡೆ ಆಗಿರ್ಬೋದು, ಕೊಲೋಕೇಶಿಯಾ ಗಡ್ಡೆ ಆಗಿರ್ಬೋದು, ಸುವರ್ಣಗಡ್ಡೆ, ದೊಡ್ಡಗಡ್ಡೆ, ಟ್ಯಾನಿಯಾ ಗಡ್ಡೆ, ಮತ್ತೆ ಮರಗೆಣಸು ಮತ್ತು ಬಾಣಬೇರು, ಎಲ್ಲ ಗಡ್ಡೆಗೂ ಕೂಡ ಕರ್ನಾಟಕದಲ್ಲಿ ಕರಾವಳಿ, ಅದರಲ್ಲಿ ಕರಾವಳಿಯಲ್ಲಿ ಅತ್ಯಂತ ಒಳ್ಳೆಯ ಅವಕಾಶಗಳು ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇವುಗಳನ್ನ ನಾವು ನಾಟಿ ಮಾಡಬೇಕು ಅಥವಾ ಬಿತ್ತಬೇಕು ಅಂತೇಳಿ ಅಂತೀವಲ್ಲ, ಹಂಗೆಲ್ಲನೂ ಇಷ್ಟಿಷ್ಟು ಮಾಡಿದರೆ ಅಂದ್ರೆ ಭೂಮಿ ಎಷ್ಟು ಇರುತ್ತೋ ಅಷ್ಟೂ ಮಾಡೋಕ್ಕಿಂತ ಒಂದು ಕನಿಷ್ಠ ಇಷ್ಟು ಮಾಡಿದ್ರೆ ಒಳ್ಳೆಯದು ಅಂತ ಹಂಗಿರುತ್ತಲ್ಲ. ಈಗ ನೋಡಿ, ಇದನ್ನ ಆರೋಗ್ಯದ ಒಂದೇದಾಗಿ ಆರೋಗ್ಯದಾಯಕ ಬೆಳೆ, ಎರಡನೇದು ಕಮರ್ಷಿಯಲ್ ಆಗಿ ಬೆಳಿಬೋದು. ಎಲ್ಲೆಲ್ಲಿ ಯಾರ್ಯಾರು ಹೊಲಗಳು ಈಗ ಕರಾವಳಿ ಪ್ರದೇಶದಲ್ಲಿ ಎಲೆ ತೋಟ, ಬೇರೆ ಬೇರೆ ತೋಟಗಳನ್ನು ಮಲೆನಾಡು ಪ್ರದೇಶದಲ್ಲಿ ತೋಟಗಳು ಮಾಡಿರ್ತಾರೆ. ಇದನ್ನ ವಿಶೇಷವಾಗಿ ಬೇರೆ ತೋಟಗಳಲ್ಲಿ ಬೆಳಿಬೇಕಾಗ್ತಿರಲಿಲ್ಲ. ಈ ಎಲ್ಲಾ ಗಡ್ಡೆಗಳನ್ನು ಕೂಡ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಎಲೆ ಬಳ್ಳಿ ತೋಟಗಳಲ್ಲಿ ಅಂತರ ಬೆಳೆಯಾಗಿ ಅಡಿಕೆ ತೋಟದಲ್ಲಿ, ತೆಂಗಿನ ತೋಟದಲ್ಲೇ ಬೆಳೆಯಬಹುದು. ಯಾಕಂದ್ರೆ ಈ ಎಲ್ಲಾ ಬೆಳೆಗಳಿಗೆ ನೆರಳು ಬೇಕು. ಈಗ ಮರಗೆಣಸು ಒಂದು ಬಿಟ್ರೆ ಎಲ್ಲಾ ಗಡ್ಡೆಗಳಿಗೂ ನೆರಳು ಬೇಕು. ಮರಗೆಣಸು ನೆರಳಲ್ಲಿ ಬರ್ತದೆ ಮತ್ತು ಹೊರಗಡೆನು ಬರ್ತದೆ. ಹಾಗಾಗಿ ಅಂತರ ಬೆಳೆಯಾಗಿ, ಮಿಶ್ರ ಬೆಳೆಯಾಗಿ ಎಲ್ಲಾ ಗಡ್ಡೆಗಳನ್ನು ತಗೊಳ್ಳೋದ್ರಿಂದ ಇದಕ್ಕೆ ವಿಶೇಷವಾದ ಸಪರೇಟ್ ಬೆಳೆಸಬೇಕಂತೆಲ್ಲ, ಈ ಎಲ್ಲ ಬೇರೆ ತೋಟಗಳಲ್ಲಿ ಕೂಡ ಇದನ್ನು ಹಾಕಿ ನೆರಳಲ್ಲಿ ಬೆಳೆಸಬಹುದು. ಮತ್ತೆ ಮನೆಯ ಸುತ್ತಮುತ್ತಲು ಇರುವಂತಹ ಜಾಗದಲ್ಲಿ ಹೊಲದ ಬದುಗಳ ಮೇಲೆ ನೀರು ಹರಿತಾ ಇರುವಂತಹ ನೀರ ಕೆನಾಲ್ನ ಬದುಗದ ಮೇಲೆ ಅಲ್ಲೆಲ್ಲ ಇದು ಚೆನ್ನಾಗಿ ಬರೋದ್ರಿಂದ ಸದೃಢವಾಗಿ ಇದನ್ನ ಹಾಕಿ ಹೆಚ್ಚಿನ ಲಾಭ ಖಂಡಿತವಾಗಿ ಪಡಿಬಹುದು ಅಂತ ಹೇಳ್ತಿದ್ರು. ವಿದೇಶಕ್ಕೂ ಕೂಡ ಕಳಿಸಬಹುದು, ಅಲ್ಲಿಯೂ ಮಾರುಕಟ್ಟೆ ಇದೆ, ವಿಸ್ತರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಖಂಡಿತವಾಗಿ ಈಗ ವಿದೇಶದ ಮಾರುಕಟ್ಟೆ ಈಗಾಗಲೇ ಸುಮಾರು ಒಂದು 6 ತಿಂಗಳ ಹಿಂದೆ ಅಮೆರಿಕದ ಮಾರುಕಟ್ಟೆಯಿಂದ ಅಮೆರಿಕದ ಕಂಪನಿಯವರು ನಮ್ಮ ತೋಟಗಾರಿಕೆ ವಿಷಯದ ಬಾಗಲಕೋಟೆಗೆ ಬಂದು ಇದರ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಮತ್ತು ಧಾರವಾಡದ ಕೇಂದ್ರದ ನಾನು ಮುಖ್ಯ ವಿಜ್ಞಾನಿಯಾದಂತಹ ನನ್ನ ಹತ್ರ ಕೂಡ ಅಮೆರಿಕದ ತಂಡವೊಂದು ಬಂದು ಹೋಗಿದೆ. ಇವರಿಗೆ ಕರಾವಳಿಯಲ್ಲಿ ಬೆಳೆಸುವಂತಹ ಏನು ಇವೆಲ್ಲ ಗಡ್ಡೆಗಳಿದಾವಲ್ಲ, ಈ ಎಲ್ಲಾ ಗಡ್ಡೆ ಕೂಡ ಅಮೆರಿಕದ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ ಅಂತ ಹೇಳಿದರು. ಸೊ ಈಗ ಅದು ನಾನು ಈಗಾಗಲೇ ಜೋಯಿಡಾ ಸೇರಿಸಿ ಸಿದ್ದಾಪುರ ರೈತರ ಹತ್ರ ಕೂಡ ನಾನು ಚರ್ಚೆ ಮಾಡಿದ್ದೇನೆ. ಖಂಡಿತವಾಗಿ ಅಮೆರಿಕದ ಕಂಪನಿಯವರು ಕರ್ಕೊಂಡು ಹೋಗಿ ಕೂಡ ಅಲ್ಲಿ ನಾನು ಒಂದು ಸಭೆ ಮಾಡಿದ್ದೇನೆ. ಹಾಗಾಗಿ ಈಗ ರೈತರು ಅಲ್ಲಲ್ಲಿ ಕೂತು ತಮ್ಮ ತಮ್ಮ ಸ್ವಲ್ಪ ಬೆಳೆಸಿ ಮಾರ್ಕೊಂಡು ಮಾರುಕಟ್ಟೆ ಇಲ್ಲ ಅಂತ ಬಿಡೋದ್ರಿಂದ ವಿದೇಶ ಮಾರುಕಟ್ಟೆ ಮೇಲೆ ಕಣ್ಣಿಟ್ಟು ಬೈಬ್ಯಾಕ್ ಯಾರ್ಯಾರು ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಅವರ ಮೇಲೆ ಅವರ ಜೊತೆ ನಿಕಟ ಸಂಬಂಧವನ್ನು ಬೆಳೆಸಿ ವಿದೇಶಿ ಮಾರುಕಟ್ಟೆಯಲ್ಲಿ ಖಂಡಿತವಾಗಿ ಇದಕ್ಕೆ ಬೇಡಿಕೆ ಇದೆ. ಆದರೆ ಆ ವಿದೇಶಿ ಮಾರುಕಟ್ಟೆ ಎಲ್ಲಿ ಅಂತ ಹುಡುಕಿ ಅವರನ್ನು ಇಲ್ಲಿ ಕರೆಸಿ ಕೊಡುವಂತಹ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಸಹಕಾರ ಏನಾದರೂ ಇದ್ರೂ ಕೂಡ ಖಂಡಿತ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಮತ್ತು ಧಾರವಾಡದ ಗಡ್ಡೆಗಳ ಕೇಂದ್ರ ಅದಕ್ಕೆ ನಿಮ್ಮ ಬೈಯರ್ಸ್ ಮತ್ತು ನಿಮ್ಮ ಬೆಳೆ ಗ್ರೋಯರ್ಸ್ ಬಗ್ಗೆ ಇಬ್ಬರನ್ನು ತಂದು ಮಧ್ಯವರ್ತಿಯಾಗಿ ನಾವು ಕೈ ಜೋಡಿಸಿ ನಿಮ್ಮ ವ್ಯವಸಾಯ ಮತ್ತು ನಿಮ್ಮ ಲಾಭ ತರುವಂತ ರೈತರಿಗೆ ಲಾಭ ತರುವಂತದ್ದಾಗಿರ್ಬೋದು ಮತ್ತು ಕಂಪನಿಯವರಿಗೆ ನಿಮ್ಮ ನೇರವಾಗಿ ಬೈಬ್ಯಾಕ್ ಸಿಸ್ಟಮ್ ಮಾಡುವಂತ ಒಂದು ಆ ಕೆಲಸವನ್ನು ಕೂಡ ನಾವು ಸಾಧ್ಯ ಮಾಡ್ತಾ ಇದ್ದೇವೆ. ಬಟ್ ಅದಿದ್ರು ಕೂಡ ಈ ನಿಟ್ಟಿನಲ್ಲಿ ಕೂಡ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಅಂದ್ರೆ ಕಂಪನಿಗಳು ಕೂಡ ತಯಾರಿದವು, ಬೇರೆ ಬೇರೆ ಈ ಖರೀದಾರರು ಬರ್ತಾರೆ, ಮತ್ತೆ ಈ ಬೆಳೆಗಾರರು ಎಲ್ಲಾನು ಮುಖಾಮುಖಿಯಾದಾಗ ಒಂದು ರೀತಿಯಿಂದ ಲಾಭದಾಯಕ ಒಂದು ವ್ಯವಸ್ಥೆ ಆಗ್ತದೆ. ಇವು ಸ್ವತಃ ತಾವೇ ಬೆಳೆದು ತಮ್ಮನೇಲಿ ಇದ್ಕೊಂಡ್ರೆ ತಮ್ಮ ಅಲ್ಲೇ ಊರು ಪಕ್ಕ ಮಾರುಕಟ್ಟೆಯಲ್ಲಿ ಮಾರ್ತೀವಿ ಅಂದ್ರೆ ಅದಕ್ಕೆ ಬೆಲೆ ಸಿಗೋದಿಲ್ಲ. ಇದಕ್ಕೆ ವಿದೇಶದ ಮಾರುಕಟ್ಟೆ ಮೇಲೆ ಕಣ್ಣಿಟ್ಟರೆ ಡಾಲರ್ ರೂಪದಲ್ಲಿ ನಾವೇನಾದ್ರು ಹಣಕಾಸು ವ್ಯವಸ್ಥೆಯನ್ನು ನಾವು ಮಾಡುವಂತದ್ದಾಗಿದ್ರೆ ಖಂಡಿತವಾಗಿ ಇದು ಒಳ್ಳೆ ಲಾಭದಾಯಕ ಅಂತ ಬೆಳೆಯಾಗಿ ಈ ಎಲ್ಲಾ ಗಡ್ಡೆಗಳನ್ನು ಕೂಡ ಬೆಳಿಬಹುದು. ಒಟ್ಟಾರೆ ಇಂಥ ಒಂದು ಗಡ್ಡೆಗಳನ್ನ ಬೆಳಿಬೇಕಾಗಿತ್ತು ಅಂದ್ರೂ ಕೂಡ ಅವು ಪ್ರಮುಖವಾಗಿ ಅರಣ್ಯ ಪ್ರದೇಶದಿಂದ ಬಂದಂತಹ ಬೆಳೆಗಳು, ಹಾಗಾಗಿ ಅವಕ್ಕೆ ಬೇಕಾದಂತ ವಾತಾವರಣ, ನೆರಳು, ಮತ್ತೆ ನೀರು ಬಸಿದು ಹೋಗಬೇಕು ಅಂತೇಳಿ ಎಲ್ಲಾ ಬೆಳೆಗೂ ಹೇಳ್ತೀವಿ. ನೀರು ನಿಂತರೆ ಯಾವ ಬೆಳೆನೂ ಇಷ್ಟಪಡೋದಲ್ಲ ಅಲ್ವಾ? ಹಾಗಾಗಿ ಇದ್ದಂತ ಭೂಮಿಯೊಳಗ ಮತ್ತೆ ಇರುವಂತ ಭೂಮಿಯಲ್ಲಿ ಯಾವ ಬೆಳೆಗಳನ್ನ ಸದ್ಯಕ್ಕೆ ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳನ್ನ ಹಾಕಿವಿ ಅಲ್ಲಿ ಮಧ್ಯೆ ಕೂಡ ಹಾಕೊಂಡು ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನೊಳಗೆ ರೈತರು ಪ್ರಯತ್ನ ಮಾಡಲಿ ಅಂತೇಳಿ ಆಶಿಸೋಣ. ಡಾಕ್ಟರ್ ರಾಮಚಂದ್ರ ನಾಯ್ಕ ಅವರೇ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು ಒಟ್ಟಾರೆ ಈ ಗಡ್ಡೆಗಳು, ಅವುಗಳ ಮಹತ್ವ, ಅವುಗಳಿಗೆ ಎಲ್ಲೆಲ್ಲ ಮಾರ್ಕೆಟ್ ಇದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಗಡ್ಡೆ ಗೆಣಸು ಮತ್ತು ಅವುಗಳ ಮಹತ್ವ ಕುರಿತು ಪ್ರಾಧ್ಯಾಪಕರಾಗಿರುವ ಡಾ ಕೆ ರಾಮಚಂದ್ರ ನಾಯ್ಕ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು.

ಹಿಂದೆ ರಾವಣನು ಮೋದದಿಂದ ನಿನ್ನ ಪೂಜಿಸದೆ ಹಿಂದೆ ರಾವಣನು ಮೋದದಿಂದ ನಿನ್ನ ಪೂಜಿಸದೆ ಸಾಧಿಸಿದ ರಾಜ್ಯವೇ ಗಣನಾಥ ಸಾಧಿಸಿದ ರಾಜ್ಯವೇ ಗಣನಾಥ ಸಾಧಿಸಿದ ರಾಜ್ಯವೇ ಗಣನಾಥ ಸಾಧಿಸಿದ ರಾಜ್ಯವೇ ಗಣನಾಥ ಒಂದಿಪ್ಪೆ ನಿನಗೆ ಗಣನಾಥ ಮೊದಲೊಂದಿಪ್ಪೆ ನಿನಗೆ ಗಣನಾಥ ಒಂದಿಪ್ಪೆ ನಿನಗೆ ಗಣನಾಥ ಮೊದಲೊಂದಿಪ್ಪೆ ನಿನಗೆ ಗಣನಾಥ ಹಿಂದೂ ಮುಂದು ಅರಿಯದಿರುವ ಸಂದರಾದ ನಮ್ಮ ನಿತ್ಯ ಹಿಂದೂ ಮುಂದು ಅರಿಯದಿರುವ ಸಂದರಾದ ನಮ್ಮ ನಿತ್ಯ ಹಿಂದೂ ಮುಂದು ಅರಿಯದಿರುವ ಕಂದರಾದ ನಮ್ಮ ನಿತ್ಯ ಹಿಂದೂ ಮುಂದು ಅರಿಯದಿರುವ ಕಂದರಾದ ನಮ್ಮ ನಿತ್ಯ ಆನಂದ ದೀಪಾಲಿಸೋ ಗಣನಾಥ ಆನಂದ ದೀಪಾಲಿಸೋ ಗಣನಾಥ ಆನಂದ ದೀಪಾಲಿಸೋ ಗಣನಾಥ ಆನಂದ ದೀಪಾಲಿಸೋ ಗಣನಾಥ ಒಂದಿಪ್ಪೆ ನಿನಗೆ ಗಣನಾಥ ಮೊದಲೊಂದಿಪ್ಪೆ ನಿನಗೆ ಗಣನಾಥ ಒಂದಿಪ್ಪೆ ನಿನಗೆ ವಿಠಲನ ಪಾದ ಮಂಗಳ ಮೂರ್ತಿ ಗುರು ರಂಗ ವಿಠಲನ ಪಾದ ಮಂಗಳ ಮೂರ್ತಿ ಗುರು ರಂಗ ವಿಠಲನ ಪಾದ ಮಂಗಳ ಮೂರ್ತಿ ಗುರು ರಂಗ ವಿಠಲನ ಪಾದ ರಂಗನೆ ಪಾಲಿಸೋ ಗಣನಾಥ ರಂಗನೆ ಪಾಲಿಸೋ ಗಣನಾಥ ರಂಗನೆ ಪಾಲಿಸೋ ಗಣನಾಥ ರಂಗನೆ ಪಾಲಿಸೋ ಗಣನಾಥ ಒಂದಿಪ್ಪೆ ನಿನಗೆ ಗಣನಾಥ ಮೊದಲೊಂದಿಪ್ಪೆ ನಿನಗೆ ಗಣನಾಥ ಒಂದಿಪ್ಪೆ ನಿನಗೆ ಗಣನಾಥ ಮೊದಲೊಂದಿಪ್ಪೆ ನಿನಗೆ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕೋ ಮಾನಭಿಮಾನವು ನಿನ್ನದು ಎನಗೇನು ಮಾನಭಿಮಾನವು ನಿನ್ನದು ಎನಗೇನು ಮಾನಭಿಮಾನವು ನಿನ್ನದು ಎನಗೇನು ಮಾನಭಿಮಾನವು ನಿನ್ನದು ಎನಗೇನು ದೀನರ ರಕ್ಷಕ ತಿರುಪತಿಯ ವೆಂಕಟ ರಮಣ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕೋ ರಕ್ಕಸ ಸೂದನನೆ ಕೇಳು ಧ್ರುವರಾಯ ಚಿಕ್ಕವನಲ್ಲವೇನು ರಕ್ಕಸ ಸೂದರನೆ ಕೇಳು ಧ್ರುವರಾಯ ಚಿಕ್ಕವನಲ್ಲವೇನೋ